ಬಿಟ್ಟು ಬಂದನೆ ಸುಪ್ಪಕ್ಕನಾರಿ ಸುವೇ ಸುವಕ್ಕನಾರಿ ಸುವೇ ಸುಜ್ಞಾನದ ಪುರಿ ಸುವೇ ವಕ್ತಾನ ಬಿಟ್ಟು ಬಂದನೆ ಸುವಕ್ಕನಾರಿ ಲಿಂಗ ಜ್ಞಾನ ಉದಿಯ ದೊಳೆದ್ದು ಅಂಗ ಭೋಗಂಗಳ ಹುಡುಗಿ ಲಿಂಗ ಜ್ಞಾನ ಉದಿಯ ದೊಳೆದ್ದು ಅಂಗ ಭೋಗಂಗಳ ಹುಡುಗಿ ಲಿಂಗ ಭಂಗದ ಮಡಿಗಳು ಹುಟ್ಟೆ ನಮ್ಮ ಸುವಕ್ಕನಾರಿ ಹುಟ್ಟು ಚಟ್ಟು ಗಡಿಗಿ ನಾನು ಬಿಟ್ಟು ಬಂದು ಮನೆಯಳು ಹೊಕ್ಕು ಹುಟ್ಟು ತೊಳೆದು ಮೂಲೆಯಾಗಿಟ್ಟೆ ನಮ್ಮ ಸುವಕ್ಕನಾರಿ ಹುಟ್ಟು ತೊಳೆದು ಮೂಲೆಯಾಗಿಟ್ಟೆ ನಮ್ಮ ಸುವಕ್ಕನಾರಿ ಲಿಂಗಾಚಾರ ಬದನೆಕಾಯಿ ಅಂಗ ಚಟ್ಲನು ಹೋಳನು ಮಾಡಿ ಲಿಂಗಾಚಾರದ ಬದನೆಕಾಯಿ ಅಂಗ ಚಟ್ಲ ಹೋಳನು ಮಾಡಿ ಸಂಘ ಸಮರಸ ಪೊಗ್ಗಣೆ ಕೊಟ್ಟೆ ನಮ್ಮ ಸುವಕ್ಕನಾರಿ ಸುವಕ್ಕನಾರಿ ಸುವೇ ಸುಜ್ಞಾನದ ಸುವೇ ವಕ್ತಾನ ಬಿಟ್ಟು ಬಂದನೆ ಸುವಕ್ಕನಾರಿ ಹಮ್ಮು ಗಿಮ್ಮು ಅರಳನ್ನು ಕದು ಒಮ್ಮನಾದ ಗೋಧಿ ಬಿಸಿ ಹಮ್ಮು ಗಿಮ್ಮು ಅರಳನ ಕಳೆದು ಒಮ್ಮನಾದ ಗೋಧಿ ಬೀಸಿ ಇಮ್ಮನಾದ ರೊಟ್ಟಿ ಸುಟ್ಟೆ ನಮ್ಮ ಸುವಕ್ಕನಾರಿ ಇಮ್ಮನಾದ ರೊಟ್ಟಿ ಸುಟ್ಟೆ ನಮ್ಮ ಸುವಕ್ಕನಾರಿ ನಾನಾ ವರ್ಣದ ಪಶುಗಳು ಕರೆದು ನಾನು ಎಂಬ ಮಜ್ಜಿಗೆ ಮಾಡಿ ನಾನಾ ವರ್ಣದ ಪಶುಗಳು ಕರೆದು ನಾನು ಎಂಬ ಮಜ್ಜಿಗೆ ಮಾಡಿ ಶಿವನ ಭಾವದ ಬೆಣ್ಣೆ ತೆಗೆದೆ ನಮ್ಮ ಸುವಕ್ಕನಾರಿ ಅಷ್ಟು ವರ್ಣದ ಧಾನ್ಯವನ್ನು ಕುಟ್ಟಿ ಕುಟ್ಟಿ ಕಚ್ಚನೆ ಕಳೆದು ಇತ್ತವೆಂಬ ಬಾನವು ಮಾಡೆ ನಮ್ಮ ಸುವಕ್ಕನಾರಿ ಸುವೇ ಸುವಕ್ಕನಾರಿ ಸುವೇ ಸುಜ್ಞಾನದ ಪುರಿ ಸಮಯದಲ್ಲಿ ಗಂಡ ಬಂದು ಹೊಡೆದು ಬಂದು ಬಂಡು ಮಾಡಿ ಬೈಲಿಗೆ ನೂಕಿದ ನಮ್ಮ ಸುವಕ್ಕನಾರಿ ಬಂಡು ಮಾಡಿ ಬೈಲಿಗೆ ನೂಕಿದ ನಮ್ಮ ಸುವಕ್ಕನಾರಿ ದುಃಖ ಮುಚ್ಚಿದ ಸಂಸಾರದೋಳು ಸಿಕ್ಕು ನಾನು ಮರಗಾಲಾರೆ ದುಃಖ ಮುಚ್ಚಿದ ಸಂಸಾರದೋಳು ಸಿಕ್ಕು ನಾನು ಮರಗಾಲಾರೆ ನಿಕ್ಕಲದ ತವರು ಮನೆಗೆ ಬಂದನೆ ಸುವಕ್ಕನಾರಿ ಜನಪದ ಗೀತೆಯನ್ನ ಕೇಳಿದರೆ ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ರೈತ ಬಾಂಧವರ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ವಿಜಯಪುರ ಸಮಯ 7 ಗಂಟೆಯಾಗುತ್ತಲಿದೆ. ಈ ನಂತರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಏರ್ ನೆಕ್ಸ್ಟ್ ಪ್ರೋಗ್ರಾಂ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ನಮ್ಮ ಮುಂದಿನ